ಮುಂದೆ ನಿಮ್ಮ ತೋಟಗಾರಿಕೆಯಲ್ಲಿ ಬೇರೆ ಬೇರೆ ಏನೇನು ಯೋಜನೆಗಳನ್ನು ಹಾಕೊಂಡಿದ್ದೀರಾ, ಏನಾದ್ರು ಮಾಡಬೇಕು? ನಾವು ಏಲಕ್ಕಿ ಮಾಡ್ಬೇಕಂತ ಒಂದು ಭಾಳ ತಲೆಗದಾರ, ಅದನ್ನು ಮಾಡೇ ಮಾಡ್ತೇನೆ, ಬಿಡಲ್ಲ ಅದನ್ನು. ನಮ್ಮ ಭಾಗಕ್ಕೆ ಅದು ಹೊಂದಾಣಿಕೆ ಆಗ್ತದೆ ಈ ಭಾಗಕ್ಕೆ ಅಂದ್ರೆ ಹೊಂದಾಣಿಕೆ ಆಗತ್ತೆ. ಅದು ಏರು ಮಡಿ ಮೇಲೆ ಮಾಡ್ಬೇಕಂತ ಹೇಳಿದಾರ ಅವ್ರು, ವಿಚಾರ ಮಾಡಿದೆ. ಜಾಸ್ತಿ ನೀರಿದ್ರೆ ಅದು ಬೇರುಗಳೆಲ್ಲ ಕೊಡ್ತಾರ್ತವೆ, ಅದಕ್ಕೆ ಗೊನ್ನೆ ಹುಳ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಈ ಗೊನ್ನೆ ಹುಳಕ್ಕಪ್ಪ ಅಂದ್ರೆ ಮತ್ತೆ ನಾವು ಬೇವಿನ ಹಿಂಡಿ ನಮ್ಗೆ ಹಾಕ್ಲೇಬೇಕಾಗತ್ತೆ. ಅದನ್ನೆಲ್ಲ ತಯಾರು ಮಾಡ್ಕೊಂಡು ಅದನ್ನು ಮುಂದೆ ನಾವು ನೆಕ್ಸ್ಟ್ ಇಯರ್ಗೆ ಅದನ್ನು ನಾವು ಏಲಕ್ಕಿನ ಮಾಡ್ಬೇಕಂತ ಮಾಡಿದ್ವಿ. ಅಲ್ಲಿ ಅವರಿಗೆ ಒಂದು ಗಿಡಕ್ಕೆ 3-4 ಕೆ ಜಿ ಸಿಕ್ಕರೆ, ನಮಗೊಂದು 1 ಕೆ ಜಿ ಸಿಕ್ಕ ಸಾಕು ನಮಗೆಲ್ಲ ಇಲ್ಲಿ ವಾತಾವರಣಕ್ಕೆ. ಈಗ ನಿಮ್ಮ ಜಿಲ್ಲೆಯಲ್ಲಿ ಮೊದಲು ಸಕ್ಕರೆ ಕಾರ್ಖಾನೆ ಇತ್ತು, ಈಗ ಅದು ಇಲ್ಲ. ಈ ಭಾಗದಲ್ಲಿ ಕಬ್ಬು ಬೆಳೆಗಾರರು ಹೆಚ್ಚು ಇದ್ದಾರೆ, ನೀವು ಅದರಲ್ಲೂ ಒಬ್ಬ ರೈತರು. ಮುಂದಿನ ದಿನಮಾನಗಳಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾದರೆ ನಿಮಗೆ ಅನುಕೂಲ ಆಗ್ತದೆಯಾ, ಹೇಗೆ? ಭಾಳಷ್ಟು ಅನುಕೂಲ ಆಗ್ತದೆ ಸರ್. ಭಾಳಷ್ಟು ಅನುಕೂಲ ಆಗ್ತದೆ. ಟ್ರಾನ್ಸ್ಪೋರ್ಟು ಒಂದು ಉಳಿತದೆ ಸರ್. ಆಮೇಲೆ ಲೇಬರು ಲೋಕಲ್ ಎಲ್ಲ ಭಾಳಷ್ಟು ಜನ ಲೇಬರ್ ಕಬ್ಬು ಕಡಿತಾರೆ, ಅವ್ರ ರೇಟ್ ಕಡಿಮೆನೂ ಆಗುತ್ತೆ. ಎಲ್ಲ ಈಗ ಫ್ಯಾಕ್ಟ್ರಿಯವ್ರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗು ಸಾಕಷ್ಟು ಲಾರಿ ಕಳಿಸ್ಬಿಡ್ತಾರೆ. ಕಬ್ಬು ಎಲ್ಲರೂ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗ್ತಂದ್ರೆ ಅವಾಗ ಏನು ಮಾಡ್ತಾರೆ, ನಮ್ಮ ಫ್ಯಾಕ್ಟ್ರಿ ನಿಂತ್ಕೊಂಡಿದೆ ಸರಿಯಾಗಿ ಓಡ್ತಾ ಇಲ್ಲ ಅಂತಾರೆ. ಅದು ಯಾವುದು ಯಾಕೆ ಅವರು ಆ ಥರ ಮಾಡ್ತಾರಪ್ಪ ಅಂದರೆ ಬೇರೆ ಕಡೆ ಇರ್ತಕ್ಕಂಥ ಕಬ್ಬುಗಳನ್ನು ತರಿಸ್ಕೊತಾರೆ. ಅಲ್ಲಿ ನನ್ನ ದೃಷ್ಟಿಯಿಂದ ಹೇಳ್ತಾರೆ ಅದು ಬೇರೆ ಕಡೆ ಅಂದರೆ ಅಲ್ಲಿ ನೀರಾವರಿ ಇಲ್ಲದ್ದು ಕಬ್ಬುಗಳನ್ನು ತೆಗೆಸ್ಕೊಂಡು ನೀರಾವರಿ ಇರತಕ್ಕಂಥ ಕಬ್ಬನ್ನ ಎರಡನ್ನ ಮಿಕ್ಸ್ ಮಾಡಿ ಸಕ್ಕರೆ ತಯಾರು ಮಾಡ್ತಾರೆ. ಇದನ್ನು ಸ್ವಲ್ಪ ಆದಷ್ಟು ನೀರಾವರಿ ಅದನ್ನೆಲ್ಲ ಹಿಂದಕ್ಕೆ ತಳ್ಕೊಂತ ಹೋಗ್ತಾರೆ, ತೊಗೊಳ್ತಾರೆ, ಸ್ವಲ್ಪ ಲೇಟ್ ಮಾಡ್ತಾರೆ. ಆ ಕಬ್ಬನ್ನ ತೊಗೊಂಡು ಎರಡನ್ನು ಇಕ್ಕಲ್ ಮಾಡ್ಕೊಂಡು ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತಾರೆ. ಯಾಕೆ ಹೇಗೆ ಅಂದರೆ ಈಗ ಸ್ಟಾರ್ಟಿಂಗ ನಾವು ನೀರಾವರಿ ತೊಗೊಂಬಿಟ್ರೆ ಆ ಕಬ್ಬಿಗೆ ಏನಾಗುತ್ತೆ, ಆ ಕಬ್ಬು ನೀರಿಲ್ಲದ ಒಣಗೋಗುತ್ತೆ ನಾಳೆ ಬೇಸಿಗೆ ಒಳಗೆ ಬಂದಾಗ. ಆ ಥರ ಒಂದು ಫ್ಯಾಕ್ಟ್ರಿ ಈ ಥರ ಈಗ ಮಾಡ್ತಾ ಇದ್ದಾರೆ. ನಿಮ್ಮ ಕಬ್ಬನ್ನು ಒಯ್ಲಿಕ್ಕೆ ಡಿಲೇ ಮಾಡ್ತಾರೆ? ಡಿಲೇ ಮಾಡ್ತಾರೆ. ಅದು ನನ್ನ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದ್ರೆ. ನೀವು ಕೃಷಿಗೆ ಸರ್ಕಾರದ ಯಾವ ರೀತಿಯ ಸಹಾಯಧನಗಳನ್ನು ಯೋಜನೆಗಳನ್ನು ತಗೊಳ್ತಾ ಇದ್ರಿ? ಮೊದಲಿಗೆಲ್ಲ ಗೊಬ್ಬರಗಳನ್ನು ತಗೊತಾ ಇದ್ದೆ, ಸಾವಯವ ಗೊಬ್ಬರಗಳಂತ ಹೇಳಿ ನಮಗೆ 110 ರೂಪಾಯಿ ಹಂಗೆ ಒಂದೊಂದು ಚೀಲ, 95 ರೂಪಾಯಿ ಹಂಗೆ ಚೀಲ ಕೊಡ್ತಾಯಿದ್ರು. ಅವನ್ನೆಲ್ಲ ತೊಗೊಂಡೋಗಿ ನಾವು ಭೂಮಿಗೆ ಹಾಕ್ತಾಯಿದ್ವಿ. ಗೊಬ್ಬರ ಎಲ್ರಿಗೂ ಸಿಗುತ್ತೆ, ಆದರೆ ತೋಟಗಾರಿಕೆ ಮಾಡುವಂಥ ರೈತರಿಗೆ ಮರಗಳನ್ನು ಬೆಳೆಸೋದಕ್ಕೆ, ಸಸಿಗಳನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹ ಧನ ಈ ಥರದ್ದೆಲ್ಲ ಕೊಡ್ತಾ ಬರ್ತಿದ್ರಲ್ಲ, ಈ ಥರದ್ದು ನೀವೇನಾದರೂ ತೊಗೊಂಡಿಲ್ಲ? ತೊಗೊಂಡಿಲ್ಲ. ಯಾವುದೋ ತೊಗೊಂಡ ಹನಿ ನೀರಾವರಿ ವ್ಯವಸ್ಥೆಗೆ ಇಲ್ಲ ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿಲ್ಲ. ನೀರಾವರಿಗೆ ಬರಲ್ಲ ಅಂತ ಹೇಳಿದ್ರು ಸರ್ ಅದು. ನೀರಾವರಿ ನಾವು ಕೊಡಲ್ಲ, ಡ್ರೈ ಲ್ಯಾಂಡಿಗೆ ಮಾತ್ರ ನಾವು ಕೊಡ್ತೀವಿ ಅನ್ನೋ ಮಾತು ಅಂದ್ರೆ ಸರ್. ಆಮೇಲೆ ಇಲ್ಲಿ ನಮಗೆ ಬೋರಿಂದ ಅವಶ್ಯಕತೆ ಇಲ್ಲ, ನೀರು ಹರಿದೋಗುತ್ತಲ್ಲ. ಪ್ರಧಾನ ಮಂತ್ರಿ ಕಿಸಾನ್ ನಿಧಿ ಅಂತೇಳಿ ವರ್ಷಕ್ಕೆ 6,000 ರೂಪಾಯಿ ಈ ಥರದ ಸಹಾಯಧನ ಕೊಡ್ತಾ ಇದ್ರಲ್ಲ, ಅದ್ರ ತೊಗೊಳ್ತಾ ಇದ್ದೀನಿ. ನಾವು ತೊಗೊಳ್ತಾ ಇದ್ದೇನೆ. ಅದರಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಗ್ತಾ ಬಂತು? ಅದು ಅವರು 2,000 ರೂಪಾಯಿ ಏನು 4 ತಿಂಗಳಿಗೆ 1,000 ಹಾಕ್ತಾರಲ್ಲ, ಅದು ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಅದು. ಒಳ್ಳೆಯದು ನಾಗರಾಜ್ ಅವರೇ. ಒಟ್ಟಾರೆಯಾಗಿ ನೀವು ಕೃಷಿ ಮಾಡುವಂತಹ ಯುವ ಜನರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಸಾವಯವ ಕೃಷಿ ಮಾಡಿದ್ರೆ ಒಳ್ಳೇದಂತ ನನ್ನ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೆ. ನೀವೇ ಹೇಳಿದ್ರೆ ಒಂದ್ ಕಡೆ ಸಾವಯವ ಕೃಷಿ ಕಷ್ಟ ಆಗ್ತದೆ ಅಂದ್ರೆ ಬೆಳೆ ಸರಿಯಾಗಿ ಬರೋ, ಒಂದೇ ಸರ ಅಂದ್ರೆ ಹಾಕ್ತಕ್ಕಂಬಕ ಅಂದ್ರೆ ಒಂದ್ ಸರ ನಮ್ಗೆ ನಾವು ಮಾಡ್ತೇನೆ ಅಂತ ಹೇಳಿದ್ರೆ ಆಗೋದಲ್ಲ ಸರ್. ಅದು ಹಂತವಾಗಿ ಅದನ್ನ ಮಾಡ್ಕೊಂತಾನೆ ಹೋಗ್ಬೇಕು ಸರ್. ಸಾವಯವ ಕೃಷಿ ಅನಿವಾರ್ಯತೆ ಯಾಕೆ ಇದೆ, ಯಾಕೆ ಮಾಡ್ಬೇಕಾಗಿದೆ? ನಾವು ಈಗ ಮೊದಲು ಹಳೆ ಕಾಲದ ಮನುಷ್ಯರು 90 ವರ್ಷ 100 ವರ್ಷ ಬಾಳ್ತಾ ಇದ್ರು, ಈಗ ಬರ್ತಾ ಬರ್ತಾ 60 ವರ್ಷ 45 ವರ್ಷಕ್ಕೆ ಬಂದ ನಿಂತದೆ. ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇನ್ನು ಬರಲಾರ್ದ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಹೀಗಾಗಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಏನಾಗ್ತಪ್ಪ ಅಂದರೆ ನಮ್ಮಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳ ಶಕ್ತಿ ಬರ್ತದೆ, ಹೊರಗಡೆಯಿಂದ ಬರ್ತಕ್ಕಂಥ ರೋಗಗಳನ್ನು ತಡೆಯೋ ಶಕ್ತಿ ನಮ್ಮ ದೇಹಕ್ಕೆ ಬರ್ತದೆ. ಹೀಗಾಗಿ ನಾವು ಸಾವಯವ ಕೃಷಿ ಮಾಡ್ಬೇಕಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೇನೆ. ನೀವು ಸಾವಯವ ಕೃಷಿ ಉತ್ಪನ್ನಗಳನ್ನು ಬಳಸ್ತಾ ಇದ್ದೀರಾ? ಬಳಸ್ತಾ ಇದ್ದಾರೆ. ಏನೇನು ಬಳಸ್ತಾ ಇದ್ರಿ ಉತ್ಪನ್ನಗಳಂದರೆ? ಈಗ ನಾವು ಕೊಬ್ಬರಿ ಎಣ್ಣೆ ನಾವು ಇದರಾಗಿಂದ ಕೊಬ್ಬರಿ ಎಣ್ಣೆನ ಮಾಡಿಸ್ತಾ ಇದ್ದೀವಿ. ಅದು ಒಂದು ಆಹಾರಗಳು. ಆಹಾರದೊಳಗಂದ್ರೆ ಬೆಲ್ಲನ ಸಾವಯವ ಬೆಲ್ಲನ ತಯಾರು ಮಾಡ್ತೀವಿ ಸರ್ ಅಷ್ಟೇ. ಒಳ್ಳೆಯದು ನಾಗರಾಜ್ ಅವರೇ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಕಮಲಾಪುರದ ಬಿ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ರೈತರಿಗೆ ಸಲಹೆ. ಎರೆಹುಳು ಗೊಬ್ಬರ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ಈ ರೀತಿ ಇದೆ. ಈ ಎರೆಹುಳು ಗೊಬ್ಬರ

ಯಾವುದೋ ಕೆಲಸದಲ್ಲಿ ಬಹಳ ಬ್ಯುಸಿ ಇರೋದ್ರಿಂದ ಅವಳಗ್ ಬರಕ್ ಆಗೋದಿಲ್ವಂತೆ. ಪರವಾಗಿಲ್ಲ ಬಿಡಿ ಅಂಕಲ್, ನೀವು ಬಂದಿದ್ದೀರಲ್ಲ ಅಷ್ಟೇ ಸಾಕು. ನೀವು ತಿಳಿಸ್ಕೊಡೋದ್ರ ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇರೋದ್ರಿಂದ ತಾನೇ ನಮ್ಮೆಲ್ಲ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡೋದು. ಅದೇ ಮತ್ತೆ, ನೀವು ಈ ಪ್ರಶ್ನೆಗಳಿಗೆಲ್ಲ ಚಿಟ್ಕೆ ಹೊಡೆಯುವಷ್ಟು ಸುಲಭವಾಗಿ ಉತ್ತರಿಸ್ಬಿಡ್ತೀರಿ ಅಂಕಲ್. ಮಕ್ಕಳೇ, ನಮ್ಮ ದೇಶದಲ್ಲಿ ಚುನಾವಣೆಗೋಸ್ಕರನೇ ಒಂದು ಕಾಯ್ದೆ ಇದೆ, ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಂತ. ದೇಶದ ಮೊದಲ ಚುನಾವಣೆಗೂ ಮೊದಲು ಅಂದರೆ 1951 ಈ ಕಾಯ್ದೆಯನ್ನು ಜಾರಿ ಮಾಡಲಾಯಿತು. ಈ ಕಾಯ್ದೆ ಅನುಸಾರವಾಗಿನೇ ರಾಜಕೀಯ ಪಕ್ಷಗಳ ನೋಂದಣಿ ಮಾಡಲಾಗ್ತಾ ಇದೆ. ಹೌದಾ ಅಂಕಲ್? ಅಂದಾಗೆ ಈ ನೋಂದಣಿಯನ್ನು ಯಾರು ಮಾಡೋದು ಅಂಕಲ್? ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳನ್ನು ನೋಂದಾಯಿಸಿಕೊಳ್ಳೋ ಕೆಲಸ ಮಾಡುತ್ತೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸದರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳ ಚುನಾವಣೆಯೂ ಸಹ ಚುನಾವಣಾ ಆಯೋಗನೇ ನಡೆಸೋದು. ನಮ್ಮ ದೇಶದಲ್ಲಿ ಈ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದ 8 ರಾಷ್ಟ್ರೀಯ ಪಕ್ಷಗಳಿವೆ ಮತ್ತು ಮಾನ್ಯತೆ ಪಡೆದ ಸುಮಾರು 55 ರಾಜ್ಯ ಮಟ್ಟದ ರಾಜಕೀಯ ಪಕ್ಷಗಳು ಸಹ ಇವೆ. ಅಂದಹಾಗೆ ರಾಷ್ಟ್ರೀಯ ಮತ್ತು ರಾಜ್ಯಗಳ ಹಂತಗಳಲ್ಲಿ ಮಾನ್ಯತೆ ಕೊಡುವಂತಹ ಚುನಾವಣಾ ಆಯೋಗ, ಇದ್ರ ಬಗ್ಗೆ ಗೈಡ್ಲೈನ್ಸ್ ಏನಾದರೂ ಮಾಡಿದ್ಯಾ? ಗೈಡ್ಲೈನ್ಸ್ ಇಲ್ಲದೆ ಚುನಾವಣೆ ಸಾಧ್ಯ ಆಗತ್ತಾ ಭಾರತ್? ಚುನಾವಣಾ ಆಯೋಗ ಮಾರ್ಗಸೂಚಿಯನ್ನು ರಚಿಸಿದೆ. ಚುನಾವಣಾ ಸಂಬಂಧಿತ ದೂರುಗಳನ್ನು ಪರಿಹರಿಸೋದಕ್ಕೆ ಮತ್ತು ಸ್ಪರ್ಧಿಸಿರುವ ಅಭ್ಯರ್ಥಿಗಳಿಗೆ ಉತ್ತಮ ಸೇವೆ ಒದಗಿಸೋ ಸಲುವಾಗಿ ಭಾರತ ಚುನಾವಣಾ ಆಯೋಗ ಸುವಿಧಾ ಮತ್ತು ಸಮಾಧಾನ್ ಅನ್ನೋ 2 ಪೋರ್ಟಲ್ಗಳನ್ನು ಲಾಂಚ್ ಮಾಡಿದೆ. ಅಂಕಲ್, ಹಾಗಿದ್ರೆ ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಮ್ಮ ಜೊತೆಗೆ ನಮ್ಮ ಕೇಳುಗರು ಸಹ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ. ನಮ್ಮ ದೇಶದಲ್ಲಿ ಜನತಾ ಪ್ರಾತಿನಿಧ್ಯ ಅಧಿನಿಯಮ ಕಾಯ್ದೆ ಅಥವಾ ದಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್ 1951 29A ಸೆಕ್ಷನ್ ಪ್ರಕಾರ ರಾಜಕೀಯ ಪಕ್ಷಗಳ ನೋಂದಣಿಯನ್ನ ಭಾರತೀಯ ಚುನಾವಣಾ ಆಯೋಗ ಮಾಡುತ್ತೆ. ಈ ಅಧಿನಿಯಮದ ಪ್ರಕಾರ ಯಾವುದೇ ರಾಜಕೀಯ ಪಕ್ಷ ರಚನೆಯಾದ 30 ದಿನದೊಳಗೆ ಚುನಾವಣಾ ಆಯೋಗಕ್ಕೆ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಹಾಗೆ ನೋಂದಣಿ ಮಾಡಿಕೊಂಡ ಯಾವುದೇ ಪಕ್ಷ ರಾಷ್ಟ್ರೀಯ ಅಥವಾ ರಾಜ್ಯದ ಹಂತದ ಪಕ್ಷ ಅಂತ ಗುರುತಿಸಿಕೊಳ್ಳೋದಕ್ಕೆ ಅವಶ್ಯ ಇರೋ ಮಾನದಂಡಗಳನ್ನು ಪೂರೈಸೋವರೆಗೂ ಮನ್ನಣೆ ರಹಿತ ಪಕ್ಷದ ರೀತಿಯಲ್ಲೇ ಕೆಲಸ ಮಾಡಬೇಕಾಗತ್ತೆ. ಅಬ್ಬಾಬ್ಬಾ, ಇಷ್ಟೆಲ್ಲ ಇದೆಯಾ? ರಾಷ್ಟ್ರೀಯ ಪಕ್ಷ ಅನಿಸ್ಕೊಳ್ಳೋದು ತುಂಬಾ ಸುಲಭ ಅನ್ಕೊಂಡಿದ್ವಿ ನಾವು. ಇದಂತೂ ನಿಜವಾಗೂ ಬಹಳ ಉಪಯುಕ್ತವಾದಂತಹ ಮಾಹಿತಿ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಹೇಳಿ ಅಂಕಲ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯ. ಖಂಡಿತವಾಗಿಯೂ ಹೇಳ್ತೀನಿ. ಈ ನಿಮ್ಮ ಅಂಕಲ್ನ ಕೂದಲು ಬಿಸಿಲಿನಲ್ಲಿ ತಿರುಗಿದ್ದಕ್ಕೆ ಬೆಳ್ಳಗಾಗಿಲ್ಲ. ನಾನು 10 ನೀರು ಕುಡಿದು ಬಂದವನು ಅಂತ ನಿಮಗೂ ಗೊತ್ತು. ಹೌದು, ಹಾರ್ಸಸ್ ಫಾರ್ ದಿ ಕೋರ್ಸಸ್ ಅನ್ನೋ ಮಾತು ಕೇಳಿದ್ದೀರಾ, ಹಾಗೇನೆ ಕಮಿಂಗ್ ಸ್ಟ್ರೇಟ್ ಫ್ರಮ್ ದಿ ಹಾರ್ಸಸ್ ಮೌತ್. ಅರ್ಥ ಆಯ್ತಾ? ಏನು ಗೊತ್ತಾಗ್ಲಿಲ್ಲ ಅಂಕಲ್. ನಾನು ಯಾವ ವಿಷಯವನ್ನಾದರೂ ನಿಮಗೆಲ್ಲ ಅರ್ಥ ಆಗೋ ಹಾಗೆ ಹೇಳಬಲ್ಲೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದರೆ ಚುನಾವಣಾ ಆಯೋಗದ ಹಿರಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ KN ಬಾರ್ ಅವರ ಮಾತುಗಳಲ್ಲೇ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ನಡೀರಿ, ಅವರ ಹತ್ರನೇ ಹೋಗೋಣ, ವಿಷಯ ತಿಳ್ಕೊಳ್ಳೋಣ. ಅಧಿನಿಯಮ 1951 ಕೆ ಸೆಕ್ಷನ್ 29A ಅಂತರ್ಗತ ರಾಜನೈತಿಕ ದಲೋ ಕಾ ಪಂಜೀಕರಣ ಭಾರತೀಯ ನಿರ್ವಾಚನ ಆಯೋಗ ದ್ವಾರಾ ಕಿಯಾ ಜಾತಾ ಹೈ. ರಾಷ್ಟ್ರೀಯ ದಲ್ ಯುವೆ ಹೋತೆ ಹೈ ಜಿನ್ನೆ ಪಿಛಲೆ ಲೋಕಸಭಾ ಯಾ ವಿಧಾನಸಭಾ ಚುನಾವ ಮೇ ಕಮ್ ಸೆ ಕಮ್ 4 ರಾಜ್ಯೋ ಮೇ ಸೆ ಪ್ರತ್ಯೇಕ ಮೇ 6% ವೈಧ ವೋಟ್ ಔರ್ ಕಿಸಿ ಏಕ ಯಾ ಸಭಿ ರಾಜ್ಯೋ ಮೇ ಮಿಲ್ಕರ್ 4 ಲೋಕಸಭಾ ಸೀಟೆ ಪ್ರಾಪ್ತ ಹುಯಿ ಹೋ. ದೂಸರಿ ಶರ್ತ್ ಹೈ ಪಿಛಲೆ ಲೋಕಸಭಾ ಚುನಾವ ಮೇ ಕಮ್ ಸೆ ಕಮ್ 3 ರಾಜ್ಯೋ ಮೇ ಕುಲ ಮಿಲಾಕರ್ 2% ಸೀಟೆ ಪ್ರಾಪ್ತ ಹುಯಿ ಹೋ. ತೀಸರಿ ಶರ್ತ್ ಹೈ ವಾ ಪಾರ್ಟಿ ಕಮ್ ಸೆ ಕಮ್ 4 ರಾಜ್ಯೋ ಮೇ ರಾಜ್ಯ ಸ್ತರೀಯ ದಲ್ ಕೇ ರೂಪ ಮೇ ಭೀ ಮಾನ್ಯತಾ ಪ್ರಾಪ್ತ ಹೋ. ರಾಜ್ಯ ಸ್ತರೀಯ ದಲ್ ಕೇ ಮಾನ್ಯತಾ ಕೇ ಲಿಯೆ ಜರೂರಿ ಹೈ ಕಿಸಿ ದಲ್ ಕೋ ಪಿಛಲೆ ವಿಧಾನಸಭಾ ಚುನಾವ ಮೇ ಕುಲ್ ವೈಧ ಮತ ಕಮ್ ಸೆ ಕಮ್ 6% ವೋಟ್ ಔರ್ ನ್ಯೂನತಮ 2 ಸೀಟೋ ಪರ್ ಜೀತ ಪ್ರಾಪ್ತ ಹೋ. ದೂಸರಿ ಬಾತ್ ಪಿಛಲೆ ಲೋಕಸಭಾ ಚುನಾವ ಮೇ ಕುಲ್ ಪಡೆ ವೈಧ ವೋಟ್ ಕಾ 6% ದಲ್ ಕೋ ಪ್ರಾಪ್ತ ಹೋ ತಥಾ ಕಮ್ ಸೆ ಕಮ್ 1 ಲೋಕಸಭಾ ಸೀಟ್ ಪರ್ ಜೀತ ಪ್ರಾಪ್ತ ಹೋ. ತೀಸರಿ ಬಾತ್ ಪಿಛಲೆ ವಿಧಾನಸಭಾ ಚುನಾವ ಮೇ ಪಾರ್ಟಿ ಕಮ್ ಸೆ ಕಮ್ 3 ಸೀಟೋ ಪರ್ ಜೀತ ಹಾಸಿಲ್ ಕರೆ ಯಾ ಉಸ್ ವಿಧಾನಸಭಾ ಕಿ 3 ಪ್ರತಿಶತ ಸೀಟೋ ಪರ್ ಜೊ ಭೀ ಅಧಿಕ ಹೋ ಉಸ್ ಪರ್ ಜೀತ ಹಾಸಿಲ್ ಕರೆ. ಇಸ್ಕೆ ಅತಿರಿಕ್ತ ದಲ್ ಕೋ ಹರ್ 25 ಲೋಕಸಭಾ ಸೀಟೋ ಸೆ ಕಮ್ ಸೆ ಕಮ್ 1 ಸೀಟ್ ಪರ್ ಜೀತ ಮಿಲಿ ಹೋ. ಸಾಥಿ ಪಾರ್ಟಿ ಅಪ್ನೆ ರಾಜ್ಯಕ್ಕೆ ಚುನಾವ ಮೇ ಕಮ್ ಸೆ ಕಮ್ ಕುಲ್ ವೈಧಮತ ಕಾ 8% ಯಾ ಉಸ್ಸೆ ಅಧಿಕ ವೋಟ್ ಪ್ರಾಪ್ತ ಕರೆ. ಭಾರತ ನಿರ್ವಾಚನ ಆಯೋಗ ಮೇ ರಾಜನೈತಿಕ ದಲೋ ಕಿ ಶಿಕಾಯತೋ ಕಾ ಸಮಾಧಾನ ಓ ಪ್ರತ್ಯಶಿಯೋ ಕೋ ಬೆಹತರ್ ಸುವಿಧಾ ಉಪಲಬ್ಧ ಕರಾನೆ ಕೆ ಲಿಯೆ ಸುವಿಧಾ ಔರ್ ಸಮಾಧಾನ ನಾಮಕ 2 ಪೋರ್ಟಲ್ ಭೀ ಲಂಚ್ ಕಿಯಾ ಹೈ. ಅಬ್ಬಾ, ಇಷ್ಟೊಂದು ವಿಷಯ ತಿಳಿಸ್ಕೊಟ್ರು ಅಲ್ವಾ KN ಬಾರ್ ಅವರು, ಅವರಿಗೆ ಧನ್ಯವಾದಗಳು. ನಮ್ಮ ಶ್ರೋತೃಗಳ ಭಾಗವಹಿಸುವಿಕೆ ಇಲ್ಲದೇ ಇದ್ರೆ ಈ ನಮ್ಮ ಕಾರ್ಯಕ್ರಮ ಅಪೂರ್ಣ ಅನ್ಸುತ್ತೆ ಅಲ್ವಾ ಭಾರತ್? ಖಂಡಿತ ಸರಿಯಾಗಿ ಹೇಳಿದೆ ಭಾರತಿ. ಅವ್ರಿಗಾಗಿ ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಕೇಳುಗರು ಕೂಡ ತಮ್ಮ ವಿಚಾರವನ್ನ ಹೇಳ್ಕೊಳ್ಬೇಕಲ್ವಾ? ನಿಜಕ್ಕೂ ನನ್ನ ಮನಸ್ಸಿನಲ್ಲಿರೋದನ್ನೇ ಹೇಳಿದೆ. ಈಗ ಶ್ರೋತೃಗಳ ವೇದಿಕೆಯ ಸಮಯ. ಅಂದ್ರೆ ಶ್ರೋತೃಗಳು ಕಳಿಸಿರೋ ರೆಕಾರ್ಡಿಂಗ್ ಗಳನ್ನ ಕೇಳೋ ಸಮಯ ಅಂತಾಯ್ತು. ನನಗಂತೂ ಒಂದು ವಿಷಯ ತುಂಬಾನೇ ಇಷ್ಟ ಆಗತ್ತಪ್ಪ. ಯಾವ ವಿಷಯ ಅಂಕಲ್? ನಮ್ಮ ಶ್ರೋತೃಗಳು ಈ ಕಾರ್ಯಕ್ರಮ ಕೇಳೋದ್ರ ಜೊತೆಗೆ ಇದರಲ್ಲಿ ಭಾಗವಹಿಸೋದಕ್ಕೆ ಅದೆಷ್ಟು ಉತ್ಸಾಹದಿಂದ ಇರ್ತಾರೆ ಅಂತಂದ್ರೆ, ಇಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕಳಿಸೋದಿರಬಹುದು, ತಮ್ಮ ಅನಿಸಿಕೆಗಳನ್ನ ಕವಿತೆ ಹಾಡುಗಳ ಮೂಲಕ ವ್ಯಕ್ತಪಡಿಸೋದಿರಬಹುದು, ಇವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರ್ತಾರಲ್ಲ, ಅದು ನನಗೆ ನಿಜಕ್ಕೂ ಖುಷಿ ಆಗತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಸರಿ, ಹಾಗಿದ್ರೆ ಈ ಸಲ ರೆಕಾರ್ಡಿಂಗ್ ಎಲ್ಲಿಂದ ಬಂದಿದೆ ಬನ್ನಿ ಕೇಳೋಣ. ನಮಸ್ಕಾರ ಶ್ರೋತಾ, ಮೈ ಆಪ್ಕಾ ದೋಸ್ತ್ ವಿಕೀಸ್ ಪ್ರಜಾಪತಿ, ಗ್ರಾಮ ಬನ್ಗೋ, ಪೋಸ್ಟ್ ಬರುವಾ ಸಾಗರ್, ಜಿಲ್ಲಾ ಝಾನ್ಸಿ, ಉತ್ತರ ಪ್ರದೇಶ. ಮತದಾತ ಜಂಕ್ಷನ್ ಕಾರ್ಯಕ್ರಮ ಬಹುತ್ ಅಚ್ಚಾ ಲಗ್ ರಹಾ ಹೈ ಮುಜೆ ಸುನ್ಕರ್. ಜಾಗರೂಕತಾ ಭಾರತ ಕಾರ್ಯಕ್ರಮ ಚುನಾವ್ ಆಯೋಗ ಔರ್ ಆಕಾಶವಾಣಿ ಕಿ ಸಹಯೋಗ ಸೆ ಜೋ ಹಮಾರಾ ಸ್ವತಂತ್ರ ಭಾರತ್ ಹೈ ಔರ್ ಹಮ್ ಅಪನೆ ಮತ ಕಾ ಉಪಯೋಗ ಕರ್ಕೆ ಅಪನಿ ಸರ್ಕಾರೋ ಕೋ ಚುನ್ಕರ್